ಅದರಲ್ಲಿ ಕೆಲವರು ಬೀಡ ಅಂಗಡಿ ಇಟ್ಕೊಂಡಿರ್ತಾರೆ, ಇನ್ ಕೆಲವರು ತಳ್ಳೋ ಗಾಡಿನಲ್ಲಿ ತರಕಾರಿ ಮತ್ತಿತರೆ ಸಾಮಾನುಗಳನ್ನು ಮಾರೋದನ್ನು ನಾವು ಕಾಣ್ತಾ ಇರ್ತೇವೆ. ಅಂಥ ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಸ್ವಯಂ ಉದ್ಯೋಗಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ ಜಾನ್ ಲೋಬೋ ಅವರು. ಅವರ ಅನುಭವಗಳನ್ನ ಅವರ ಮಾತಲ್ಲಿ ಕೇಳೋಣಂತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಜಾನ್ ಲೋಬೋ ಅವರಿಗೆ. ನಮಸ್ಕಾರ. ತಾವು ಈಗಾಗಲೇ ಹೇಳಿದೆ ಒಂದು ಸಣ್ಣ ಬೀಡ ಅಂಗಡಿ ಇಟ್ಕೊಂಡಿದ್ದೀರಿ ಅಂತ ಹೇಳಿ. ಬಹಳ ಜನಕ್ಕೂ ಒಂದು ಆಸೆ ಇರುತ್ತೆ, ನಾನು ಒಂಥರ ಹೊಸ ತರ ಪ್ಯಾಂಟ್ ಹಾಕೋಬೇಕು, ಶರ್ಟ್ ಹಾಕೋಬೇಕು, ದೊಡ್ಡ ಮನೆ ಕಟ್ಕೋಬೇಕು, ದೊಡ್ಡ ಕಾರ್ ತಗೋಬೇಕು, ಈ ತರದ್ದೆಲ್ಲ ಭಾವನೆಗಳಿರುತ್ತೆ. ಲೋಬೋ ಅವರಿಗೆ ಯಾಕೆ ವಿದ್ಯಾಭ್ಯಾಸ ಕಮ್ಮಿ ಆಯ್ತಾ, ಹೇಗೆ ನಿಮ್ಮ ಪರಿಸ್ಥಿತಿ ಹೇಗಿತ್ತು ಈ ಅಂಗಡಿ ಇಡೋದಿಕ್ಕೆ ಅಂತ? ನಮಗೆ ವಿದ್ಯಾಭ್ಯಾಸ ಇಲ್ಲ ಸರ್, ನಾವು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಮುಂದೆ ಬಂದಿದ್ವಿ. ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಮುಂದೆ ಬಂದಿದ್ವಿ. ನಾವೊಂದು ಒಂದು ಲೆವೆಲಲ್ಲಿ ಒಂದು ನಮ್ಮ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು. ಮೂಲತಃ ಯಾವ ನಮ್ದು ಮೂಲತಃ? ನಮ್ದು ಈಗ ಹುಟ್ಟಿದ್ದು ಬಸರಿಕಟ್ಟೆಯಲ್ಲಿ, ಅಲ್ಲಿಂದ ಬಂದು ನಾವು ಸ್ಥಳಕ್ಕೆ ನಮ್ಮ ತಂದೆ ತಾಯಿ ಎಲ್ಲ ಕೆಲಸಕ್ಕೆ ಹೋಗೋರು, ಅಲ್ಲಲ್ಲೇ ವಾಸ ಹಾಕೊಂಡು ಒಬ್ಬರು ಒಂದೊಂದು ಕಡೆ ಹುಟ್ಟಿದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ರು? ನಮ್ಮ ತಂದೆ ತಾಯಿ ಕೂಲಿ ಕೆಲಸ ಮಾಡ್ಕೊಂಡಿದ್ರು, ಕೆಲಸ ಈ ಗದ್ದೆ ಕೆಲಸ ಯಾವ್ದು ಕೆಲಸ ಸಿಕ್ಕರು ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಅವ್ರ ಜೊತೆ ಇದ್ರು, ಅವರು ಅಲ್ಲೇ ಮನೆ ಕೊಡೋದು, ಅಲ್ಲೇ ಸಂಸಾರ ಸಾಕೊಂಡೆಲ್ಲ ಮಾಡ್ಕೊಂಡಿದ್ರು. ಎಷ್ಟು ಜನ ಹಣ ತಮ್ಮಂದ್ರು ನೀವು? ಎಲ್ಲಾರು ಏನೇನ್ ಮಾಡ್ತಾ ಇದಾರೆ? ಎಲ್ಲಾರು ಇದೇ ದಂಧೆ ಮಾಡ್ತಿದ್ವಿ, ಇದೇ ಕೆಲಸ. ಒಂದು ಮೂರ್ ಜನ ಅದ್ರಲ್ಲಿ ಕೂಲಿ ಕೆಲಸ ಮಾಡ್ತಾರೆ, ಬಂಡೆ ಹೊಡಿತಾರೆ, ಬಂಡೆ ಕಲ್ಲೆಲ್ಲ ಇದೆಲ್ಲ ಅದ್ರ ಜಲ್ಲಿ ಗಿಲ್ಲೆಲ್ಲ ಹೊರ್ತಾರೆ, ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಬಸರಿಕಟ್ಟೆ ಅಂತ ಹೇಳಿದ್ರೆ ಅದು ಕೊಪ್ಪ ತಾಲೂಕ್ ಬರುತ್ತಾ ತೀರ್ಥಹಳ್ಳಿ ತಾಲೂಕ್ ಬರುತ್ತಾ? ಅದು ಬಸರಿಕಟ್ಟೆ ಅಂದ್ರೆ ನಮಗೆ ಹೊರನಾಡು ಬಸರಿಕಟ್ಟೆ ಬೀಳ್ತಲ್ಲ ಅಲ್ಲಿಗೆ, ಅಲ್ಲಿ ಬಿಟ್ಟು ನಾವು ಹೆಚ್ಚು ಕಮ್ಮಿ ಬಹಳ ವರ್ಷ ಇದೆ. ಯಾಕಂದ್ರೆ ನಮ್ದು ದಾಖಲೆ ಇರೋದು ಅಲ್ಲಿ, ನಮ್ಮ ಚರ್ಚಲ್ಲಿ ದಾಖಲೆಗಳೆಲ್ಲ ಇರ್ತಾವಲ್ಲ ಅಲ್ಲಿ ಇರ್ತದೆ. ಯಾಕೆ ಊರು ಬಿಟ್ರಿ ನೀವು? ಯಾವ ಊರು? ನಿಮ್ಮ ಮೂಲ ಊರು ಬಿಟ್ಟು ಶಿವಮೊಗ್ಗಕ್ಕೆ ಯಾಕೆ ಬಂದ್ರಿ? ಶಿವಮೊಗ್ಗ ಬಂದಂದ್ರೆ ನಾ ಅಣ್ಣ ತಮ್ಮ ಎಲ್ಲ ಇಲ್ಲೆಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ರು. ನಾ ಮೊದ್ಲು ಬಾಂಬೆ ಅಲ್ಲೆಲ್ಲ ಇದ್ವಿ ಹೋಟ್ಲಲ್ಲಿ. ನಾವು ಒಂದು ಯಾವ್ದೋ ಹೊಸ ಜೀವನ ನಡೆಸಬೇಕಂತ ನಾವು ಒಂದ್ ರೀತಿಯಲ್ಲಿ ಈ ಕಡೆ ಬಂದಿದ್ವಿ. ಆಯ್ತು, ಬಾಂಬೆ ಎಲ್ಲಾರ್ಗು ಸೆಟ್ ಆಗತ್ತೆ ಅಂತಾರೆ, ನಿಮ್ಗೆ ಯಾಕೆ ಆಗ್ಲಿಲ್ಲ? ಅಲ್ಲ, ನಮ್ಗೇನ್ ಸೆಟ್ ಆಗಿತ್ತು, ನಮ್ಗೇನ್ ಸೆಟ್ ಆಗಿಲ್ಲ ಅಂತಲ್ಲ. ತಂದೆ ತಾಯಿ ಇನ್ನೇನ್ ಹೇಳೋದು, ಎಲ್ಲಾರು ಹೊರಗು ಎಲ್ಲ ಹೋಗಿ ಬಂದಿರ್ಲಿ ನೀವೆಲ್ಲ, ಅಮ್ಮಗ ನಮ್ ಜೊತೆ ಇರಿ ಈಗ ಅಂದ್ರು ನಮ್ ತಾಯಿ. ಹಾಗಾಗಿ ಎಲ್ಲ ಇಲ್ಲಿ ಆರು ಜನ ಇಲ್ಲೇ ಇದೀವಿ, ಒಬ್ಬ ತೀರ್ಥಳ್ಳಿ ಒಬ್ಬ ಹೆಂಗೆ ಇದೀವಿ ಎಲ್ಲ ಕಡೆ. ಆಯ್ತು ಲೋಬೋ, ಇದನ್ನೆಲ್ಲ ಹಳೇದೆಲ್ಲ ತೆಗೆದು ನೋಡಿದ್ರೆ ನಾನು ಓದ್ಬೇಕಾಗಿತ್ತು ಅಂತ ಈಗ ಅನ್ನಿಸ್ತದೆ, ಈಗ ಅನ್ನಿಸ್ತದೆ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ ಮೂರು ಜನ ಹೆಣ್ಣು ಮಕ್ಕಳು, ಅದ್ರಲ್ಲಿ ಒಬ್ಳಿಗೆ ಮದುವೆ ಮಾಡ್ಕೊಟ್ಟಿದ್ದೀನಿ, ಇನ್ನೊಬ್ಳು ಬ್ಯಾಂಕಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಯಾವ ಬ್ಯಾಂಕಿಗೆ? ಅದೊಂದು ಪ್ರೈವೇಟ್ ಬ್ಯಾಂಕಿಗೆ ಹೋಗ್ತಿದ್ದಾಳೆ. ಚೆನ್ನಾಗಿ ಡಬಲ್ ಡಿಗ್ರಿ ಓದ್ಸಿದೀನಿ, ಕಷ್ಟಪಟ್ಟು ಇನ್ನಿಬ್ರಿಗೆ ಮದುವೆ ಮಾಡಿಸ್ಬೇಕು. ಸ್ವಂತ ಮನೆ ಏನಾರ ಮಾಡಿದ್ದೀರಿ? ಮಾಡಿದ್ದೀನಿ ಸರ್. ಎಲ್ಲಿ? ಶಿವಮೊಗ್ಗದಲ್ಲಿ. ಉನ್ನಪ್ಪ ಶೆಟ್ಟಿ ಈಗ ಮೊನ್ನೆ ಮಾಡಿದ್ದೆ. ಆಯ್ತು ಲೋಬೋರೆ, ಈಗ ಅಂಗಡಿ ಇಟ್ಟಿದ್ದೀರಿ, ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀನಿ? ನಾನು ಬೆಳಿಗ್ಗೆ 7 ಗಂಟೆ ಎದ್ದು ಮಾರ್ಕೆಟ್ ಹೋಗ್ತೀನಿ. ಮಾರ್ಕೆಟ್ ಬಂದು 9:30 ಸಾಮಾನ ಎಲ್ಲ ತಂದು ಮನೆ ಹೋಗಿ ಸ್ನಾನ ಗಿನ ಮಾಡ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು 10 ಗಂಟೆ ಬರ್ತೀನಿ. ಅದು ಬಂದ ನಾವು 10:30 ತನಕ ಇರ್ತೀವಿ. ಏನೇನ್ ಸಾಮಾನ್ ತರ್ತೀರಿ? ನಾವು ಬಿಡಿ ನಮ್ಮ ಅಂಗಡಿಗೆ ಏನ್ ಸಾಮಾನ್ ಬೇಕು, ಹಣ್ಣು, ಚಾಕ್ಲೇಟ್ಗಳು, ಅದಕ್ಕೇನ್ ಸಂಬಂಧಪಟ್ಟಿದೆ ಹೋಗೋದಿದೆ ಅದೆಲ್ಲ ತರ್ತಾ ಇರ್ತೀವಿ. ಹಣ್ಣುಗಳು, ಚಾಕ್ಲೇಟ್ಗಳು, ಬಾಳೆಹಣ್ಣು ಇಂಥವೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಈ ಮಾರ್ಕೆಟ್ ಅಲ್ಲಿ ನೀವು ತಂದು ಇಲ್ಲಿ ಮಾರಾಟ ಮಾಡ್ತೀರಲ್ಲ, ಎಷ್ಟು ಲಾಭಾಂಶ ನಿರೀಕ್ಷೆ ಮಾಡ್ತೀರಿ? ಅದು ನಾವು ಇಲ್ಲಿವರೆ ಲೆಕ್ಕ ಸಿಕ್ಕಿನ ಇಟ್ಟಿಲ್ಲ ಸರ್. ಯಾಕಂದ್ರೆ ನಮ್ದು ಜೀವನದೊಂದು ನಡೀತಾ ಇದೆ, ಒಂದ್ ಲೈನಲ್ಲಿ ಹೋಗ್ತಾ ಇದೀವಿ. ಹಂಗಾಗಿ ನಾವು ಒಬ್ಬನೇ ಅಂಗಡಿಯಲ್ಲಿ ಮೇಂಟೈನ್ ಮಾಡಿದ ಯಾವ್ದು ಲೆಕ್ಕಾಚಾರ ಇಟ್ಟಿಲ್ಲ. ಯಾಕಂದ್ರೆ ನಮ್ದೊಂದು 500-600 ರೂಪಾಯಿ ಖರ್ಚಿದ ತಕೊಳ್ತೀನಿ, ಅಲ್ಲಿಗೆ ಮೇಂಟೈನ್ ಮಾಡ್ತಾ ಇದೀನಿ. ಒಂದು ದಿನಕ್ಕೆ ನಿಮ್ಮ ಬಂಡವಾಳ ಹೊರಗಡೆ ವ್ಯಾಪಾರಕ್ಕೆ ಹೋದ್ರೆ ಎಷ್ಟನ್ನ ಹಾಕ್ತೀರಿ? ನಾವು 3,000-4,000-5,000 ಬಂಡವಾಳ ಹಾಕ್ತೀವಿ. ಅಷ್ಟು ವ್ಯಾಪಾರ ಆಗತ್ತೆ? ಅಷ್ಟು ಒಂದೊಂದ್ಸತಿ ವ್ಯಾಪಾರ ಮಾಡ್ತೀವಿ. ಈ ಮೂಲ ಬಂಡವಾಳಕ್ಕೆ ನಿಮ್ಮ ಹತ್ರ ಕೈಯಲ್ಲಿ ದುಡ್ಡಿತ್ತ ಅಥವಾ ಹೇಗೆ? ಇಲ್ಲ, ಮೊದ್ಲೆಲ್ಲ ನಾವು ಫೈನಾನ್ಸ್ ಬಡ್ಡಿಯಿಂದೆಲ್ಲ ತಗೊಂಡು ಮಾಡ್ಕೊಂಡು ಮುಂದ್ ಬಂದಿದ್ದು. ಹೆಂಗೆ ಬಡ್ಡಿ ಅಂದ್ರೆ ಫೈನಾನ್ಸ್? ಫೈನಾನ್ಸ್ ಅವಾಗ 5% ಕೊಡ್ತಿದ್ರಲ್ಲ, ಈಗ ಬೇಕಾದ್ರೆ ಅವ್ರ ಹತ್ರ 5% ಏನಾದ್ರು ತಗೊಳ್ತೀವಿ ಮಾಡ್ತೀವಿ. ಬ್ಯಾಂಕ್ ಅಲ್ಲಿ ಏನು ಪ್ರಯತ್ನ ಪಡ್ಲಿಲ್ವಾ? ಬ್ಯಾಂಕ್ ಅಲ್ಲಿ ನಮ್ಗೆ ಸೂರಿಟಿಗೆಲ್ಲ ಕೇಳ್ತಾರೆ, ಸೂರಿಟಿ ನಮ್ಮ ಹತ್ರ ಇಲ್ಲ. ಈಗ ನಿಮಗೆ ಸುಮಾರು ಒಂದು 50,000 ರೂಪಾಯಿ ಯಾರೋ ಬ್ಯಾಂಕ್ ಅಲ್ಲಿ ಲೋನ್ ಕೊಟ್ರು ಅಂತ ಇಟ್ಕೊಳ್ಳಿ, ಇದನ್ನ ಜಾಸ್ತಿ ಬಂಡವಾಳ ಹಾಕಿ ಮಾಡಬೇಕು ಅಂತ ಇರ್ತೀರಾ? ಹೇಗೆ ಜಾಸ್ತಿ ಬಂಡವಾಳ ಹಾಕಿ ಮಾಡ್ಬೇಕಂತ ಇರ್ತದೆ, ಆದ್ರೆ ನಮ್ಮ ಬಂಡವಾಳ ಬೇಕಲ್ಲ ಸರ್. ಅಲ್ಲ, ಅಕಸ್ಮಾತ್ ಲೋನ್ ಸಿಕ್ಕರೆ? ಅಕಸ್ಮಾತ್ ಲೋನ್ ಸಿಕ್ಕರೆ ಮಾಡಬಹುದಂತ ಇದ್ವಿ, ಏನಾದ್ರು ಒಳ್ಳೆ ಅಂಗಡಿ ಸಿಕ್ಕರೆ ಮಾಡ್ಬೇಕಂತ ಇದೀವಿ. ನೀವು ಈ ಫುಟ್ಪಾತ್ ಬದಿನಲ್ಲಿ ಅಂಗಡಿ ಹಾಕೋದನ್ನ ನೋಡಿದೆ, ಅದಕ್ಕೇನಾರ ಬಾಡಿಗೆ ಕೊಡಬೇಕಾಗತ್ತಾ? ಹೀಗೆ ಇರೋ ಜಾಗಕ್ಕೆ ಬಾಡಿಗೆ ಕೊಡ್ತಾ ಇದ್ದೀನಿ. ಎಷ್ಟು ಬಾಡಿಗೆ ಕೊಡ್ತಾ? 6,000 ಬಾಡಿಗೆ ಕೊಡ್ತಾ. ಸುಮ್ನೆ ನಿಮ್ಮ ಪೆಟ್ಟಿಗೆ ಇಟ್ಟಿದ್ದಕ್ಕೆ 6,000 ಕೊಡ್ತಾ? ನಾನು ಒಳಗಡೆ ಜಾಗ ಕೊಡ್ತಾ ಇದ್ದೆ, ಆತ ಬಂದ್ ಮಾಡಿ ಒಳಗೆ ಇಡ್ಬೇಕು. ಅದಕ್ಕೆ ಕೊಡ್ತೀರಿ? ಆಯ್ತು. ಈ 6,000 ರೂಪಾಯಿ ಬಾಡಿಗೆ ಕೊಟ್ಟು ಮತ್ತೆ ಒಂದ್ ದಿನಕ್ಕೆ ನೀವು ಖರ್ಚೆಲ್ಲ ಮೇಂಟೈನ್ ಮಾಡಿ ಉಳಿತಾಯ ಅನ್ನೋದು ಎಷ್ಟು ಮಾಡ್ತೀರಿ? ನಾವು ಇಲ್ಲಿವರೆಗೂ ಉಳಿತಾಯ ನಮ್ಮ ಏನ್ ಸಮಂದ್ರೆ ತಿಂಗಳಿಗೆ ಹೆಚ್ಚು ಕಮ್ಮಿ 15,000 ರೂಪಾಯಿ ಆಯ್ತು. ಈ 15,000 ರೂಪಾಯಿ ಮನೇನ ಮೇಂಟೈನ್ ಮಾಡಬಹುದು? ನಾವು ಲೆವೆಲ್ ಅಲ್ಲಿ ಹೋಗ್ತೀವಿ, ತಕ್ಕ ಮಟ್ಟದಲ್ಲಿ ಹೋಗ್ತಾ ಇಲ್ಲ. ನಮ್ದೊಂದು ರೇಂಜ್ ಅಲ್ಲೇ ಹೋಗ್ತಾ ಇದೀವಿ. ನಮ್ಗೆ ಕೆಲವು ಅಭ್ಯಾಸಗಳೇ ಇಲ್ಲ, ಹಂಗಾಗಿ ಕೆಲವು ಮೇಂಟೈನ್ ಮಾಡ್ತೀವಿ. ಏನಿದೆ ಜೀವನದಲ್ಲಿ ಆಸೆ ನಿಮ್ಗೇನಾರ? ಮಲಗದಾಗ ಒಂದು ಕನಸು ಬೀಳತ್ತಲ್ಲ, ಕನಸು ಬಿದ್ದಾಗ ಏನ್ ಮಾಡಬೇಕು, ನನಗೆ ಹೇಗೆ ಆಗಬೇಕು ಅಂತ ಅನ್ಕೋತೀರಿ? ನಮ್ಗೆ ಆಸೆ ಅಂತದೇನಿಲ್ಲ ಸರ್. ನಮ್ಗೆ ಆಸೆ ಏನಪ್ಪ ಅಂತ, ಮಕ್ಕಳಿಗೆ ಓದಿಸಿದೆ, ಒಂದ್ ಮದುವೆ ಮಾಡ್ಬಿಟ್ಟು ಒಂದು ಯಾವ್ದಾದ್ರು ಒಂದ್ ಸ್ವಂತ ಒಂದ್ ಅಂಗಡಿ ಸಣ್ಣದ್ ಮಾಡ್ಬೇಕಂತ ನಮ್ಗೊಂದ್ ಆಸೆ ಇದೆ ಅಷ್ಟೇ, ಇನ್ನೇನಿಲ್ಲ. ಲಾಸ್ಟ್ ಟೈಮ್ ಒಂದ್ ಅಂಗಡಿ ಯಾರು ಒಂದಿದ್ರೆ ಅಂತ ಹುಡುಕಾಡ್ತಿದ್ವಿ. ಎಷ್ಟು ವಯಸ್ಸು ತಮ್ಗೆ? ನಮ್ಗೀಗ 59. ಈಗ ಅಂಗಡಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಬಂದಾಗ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಮನೋಸ್ಥಿತಿ ಇರುತ್ತೆ. ಕೆಲವರು ಸಾಲ ಕೇಳ್ತಾರೆ, ಸಾಲ ಎಲ್ಲ ಹೋಗ್ತದೆ. ಆ ಸಾಲ ಹೋದಾಗ ಕೆಲವರು ಜೋರ್ ಮಾಡ್ತಾರೆ, ರೋಫ್ ಹಾಕ್ತಾರೆ, ಬೈತಾರೆ. ಇಂಥದನ್ನೆಲ್ಲ ಹೇಗ್ ನಿಭಾಯಿಸ್ತೀರಿ? ಏನೋ ದೇವ್ರ ಮೇಲೆ ಭಾರ ಹಾಕೊಂಡು ನಿಭಾಯಿಸ್ತಾ ಇದ್ದೀವಿ. ಜೀವನಕ್ಕೊಂದು ದೇವ್ರ ಕೊಟ್ಟಿರೋ ದಾರಿ ಅಂತ ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ. ಈಗ ಕೆಲವರು ಒಂದ್ ಸಾಲ ತಗೊಳ್ತಾರೆ, ಒಂದ್ ಸ್ವಲ್ಪ ದಿನ ಕಾಣೆ ಆಗ್ಬಿಡ್ತಾರೆ. ಹೌದೌದು, ಎಷ್ಟೋ ಜನ ಆಗಿದ್ದಾರೆ, ಎಷ್ಟೋ ಜನ ಆಗಿದ್ದಾರೆ. ಈ ತರ ದುಡ್ಡನ್ನ ತಿಂಗಳಲ್ಲಿ ಎಷ್ಟು ಕಳ್ಕೊತೀರಿ? ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ನಮ್ಮ ಒಂದ್ ದಿನಕ್ಕೊಂದು 100-150 ರೂಪಾಯಿ ಪೋರ್ಸೋರು ಈ ತರ ಹೋಗ್ತಾ ಇರ್ತದೆ. ರಶ್ ಇರ್ಬೇಕಾದ್ರೆ ಕೆಲವರೆಲ್ಲ ಕತ್ಕೊಂಡು ಹೋಗ್ತಾರೆ. ಅವೆಲ್ಲ ನೋಡಕ್ ಆಗಲ್ಲ ಫುಟ್ಪಾತ್ ಮೇಲೆ ಹರಿದಿರೋ ನೋಟನ್ನೆಲ್ಲ ಕೊಟ್ಟು. ಕೆಲವು ಎಷ್ಟೋ ಜನ ನೋಟ್ಗಳನ್ನ ಅರ್ಧ ಹಂಗೆ ನಾವು ಅರ್ಜೆಂಟ್ಗೆ ಹಾಕಿರ್ತೀವಿ ಒಳಗ ಹಾಕಿ, ಆಮೇಲೆ ಅದು ಹೋದಾಗ ನಡೆಯಲ್ಲ. ಮತ್ತೆ ಕೆಲವರ ಬ್ಯಾಂಕ್ನವ್ರು ಪರಿಚಯ ಇದ್ರೆ ಅವ್ರ ಕೈಲಿ ಕೊಟ್ಟು ಏನಾದ್ರೂ ಮಾಡ್ತೀವಿ. ಎಷ್ಟೋ ಕಡೆ ನಾವು ಕೇಳ್ತೀವಿ ಈ ತರ ಅಂಗಡಿಗಳಲ್ಲಿ ಇಟ್ಕೊಂಡಿರೋರ್ಗೆಲ್ಲ ಕೆಲವರು ಬಂದು ನಮಗೆ ನೀ ತಿಂಗಳಿಗೆ ಇಷ್ಟು ಕೊಡಬೇಕು ಈ ತರದನ್ನೆಲ್ಲ ಬೆದರಿಕೆ ಮಾಡಿ ದಬಾವಣೆ ಮಾಡುವಂತಹದ್ದು, ಆ ತರದ್ ಏನಾರ ಘಟನೆ ತಮಗ್ ನಡೆದಿತ್ತ? ಇಲ್ಲ, ಆ ತರದ ಏನ್ ಘಟನೆ ನಡೆದಿಲ್ಲ. ಒಟ್ನಲ್ಲಿ ಏನು ಅಂದ್ರೆ ಬರ್ತಾರೆ ಜನ, ಬರ್ತಾರೆ, ಆದ್ರೆ ಬಂದಂತವರು ಸಾಲನ ಕೊಟ್ಟು ಕೈ ಸಿಗದಲ್ಲೇ ಹೋಗ್ತಾರೆ. ಹೋಗ್ತಾರೆ, ಒಂದೊಂದ್ಸತಿ ಕೊಡ್ತಾರೆ, ಒಂದೊಂದ್ಸತಿ ಕೊಡಲ್ಲ. ಏನೋ ಒಂದೊಂದ್ಸತಿ ಬಂದಾಗ ನೆನಪಾದಾಗ ನಾವು ಇಸ್ಕೊಳ್ತೀವಿ, ಹೆಂಗ ನೈಸ್ ಮಾಡ್ಕೊಂಡು ಏನೋ ಒಂದ್ ಜೀವನಗೋಸ್ಕರ ಇಸ್ಕೊಳ್ತಾ ಇರ್ತೀವಿ. ನಾವು ಪ್ರಾಮಾಣಿಕವಾಗಿ ಇರೋರು ಇದಾರ? ಕೆಲವರು ಇದಾರೆ, ಕೊಡೋರು ಇದಾರೆ, ಕೆಲವರು ಇಲ್ಲದವರು ಇದಾರೆ. ಮಕ್ಕಳು ಏನಂತಾರೆ ಎಲ್ಲೋರೆ? ಯಾಕೆಂತಂದ್ರೆ ಅಪ್ಪ ಸಾಕು, ಇಷ್ಟು ವರ್ಷ ದುಡ್ದಿದ್ದು ಎಲ್ಲಿ ತನಕ ಈ ರೀತಿಯಾಗತ್ತೆ? ನಾವು ಒಬ್ಳಿಗೆ ನನಗೆ ಮದುವೆ ಆಯ್ತು, ಇನ್ನೊಬ್ಳಿ ಬ್ಯಾಂಕ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನಾವು ಮೇಂಟೈನ್ ಮಾಡ್ತೀವಿ ಮನೆ ಬಿಡಿ ಅನ್ನೋ ಒಂದ್ ಮಾತನ್ನ ಹೇಳ್ತಾರ? ಇಲ್ಲ ಇಲ್ಲ, ಯಾಕಂದ್ರೆ ಇನ್ನೊಬ್ಳು ನನ್ನ ಓದ್ತಿದ್ದಾಳ ಮಗಳು, ಯಾಕಂದಾಗ ನನಗ್ ಗಂಡ್ ಮಕ್ಳಿಲ್ಲ ಸಾಕು ಅಂತ ಹೇಳಕ್ಕೆ, ನಾನೇ ಅವ್ರಿಗೆಲ್ಲ ದಾರಿ ತರಬೇಕು ಆತರ. ಅಳಿಯ ಏನ್ ಮಾಡ್ತಾರೆ? ಅವರು ಕಂಪ್ನಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದಾರೆ. ಸುಖವಾಗಿದ್ದಾರೆ, ಪರವಾಗಿಲ್ಲ. ಈಗ ಬ್ಯಾಂಕ್ ಲೋನ್ ನೀವು ಪ್ರಯತ್ನ ಪಡ್ಲೇ ಇಲ್ವಾ? ಇಲ್ಲ ಸರ್, ಇವಾಗಲ್ಲ, ಯಾಕಂದ್ರೆ ನಮ್ಗ ಕೈಲಿ ಆಗಲ್ಲ. ನಾವು ಅಷ್ಟು ಓದಿಲ್ಲ, ನಾವು ಮಾಡಿಲ್ಲ. ಓದ್ಕೊಂಡ್ಲೆ ನಾಳೆ ಬಾ ನಾಳ್ದು ಬಾ ಅಂದ್ಕೊಂಡ್ಲೆ ನಮ್ ಯಾವಾಗ ಹಾಳಾಗ್ತದೆ, ಒಂದ್ ದಿವಸದ ಕೂಲಿ ನಮ್ದು ಹೋಗ್ಬಿಡ್ತದೆ. ಈಗ ನಿಮ್ ಅಣ್ಣ ತಮ್ಮಂದ್ರು ಕೆಲವರು ಬಂಡೆ ಹೊಡಿತಾರೆ ಇದೆಲ್ಲ ಹೇಳಿದ್ರಲ್ಲ, ಅವರಿಗೆಲ್ಲ ಹೋಲಿಸಿದ್ರೆ ನಿಮ್ದು ಒಂದ್ ರೀತಿ ಉತ್ತಮ ಅನ್ಸತ್ತೋ ಅಥವಾ ಅವ್ರ ಕೆಲಸವೇ ಉತ್ತಮ ಅನ್ಸತ್ತೋ? ಅದು ಅವ್ರವ್ರ ಚಾಯ್ಸ್. ಅದು ನಾವು ಒಂದ್ ಏನೋ ಒಂದು ನಾವು ಮೊದ್ಲು ಕೆಲಸ ಮಾಡ್ಕೊಂಡಿದ್ದೆ ಗುಲಾಮ ಆಗಿ, ಈಗ ನನ್ನ ಒಂದ್ ಸ್ವಂತ ಉದ್ಯೋಗ ಇದೆ. ಏನೋ ಒಂಥರ ನಾವು ಬಂಡವಾಳ ಹಾಕೊಂಡು ಮಾಡ್ತಾ ಇದೀವಲ್ಲ, ನಮ್ಗೆ ನಾವು ಸಂತೋಷ. ಅವ್ರದ್ದು ಹೇಗಿದ್ ಅವ್ರಿಗೆ ಗೊತ್ತು. ಅಲ್ಲ, ನಾನು ಹೇಳ್ತಾ ಇರೋದು ದುಡಿಮೆ ದೃಷ್ಟಿಯಿಂದ. ದುಡಿಮೆ ದೃಷ್ಟಿಯಿಂದ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಅಷ್ಟೇ ಸಿಕ್ಕೋದು. ಈಗ ಅವರು ಅಷ್ಟೇ ಕೂಲಿ ಮಾಡ್ತಾರೆ, ಒಂದ್ ದಿವಸ ಇರುತ್ತದೆ ಒಂದ್ ದಿವಸ ಇರಲ್ಲ, ಲೆಕ್ಕಾಚಾರ ಪ್ರಕಾರ ನೋಡಿದ್ರೆ ಅಲ್ಲಿಗೆ ಬರ್ತದೆ. ಸುಮಾರು ಜನ ಏನ್ ಮಾಡ್ತಾರೆ, ಈ ಬೆಳಗಾಗೆದ್ದು ದುಡ್ಡು ಕೊಟ್ಬಿಡ್ತಾರೆ ಬಡ್ಡಿಗೆ, ಸಂಜೆ ಬಂದು ಬಡ್ಡಿ ದುಡ್ಡನ್ನ ವಾಪಸ್ ಕಲೆಕ್ಷನ್ ಮಾಡ್ತಾರೆ. ಆತರ ಜನಗಳಲ್ಲಿ ನಿಮ್ದು? ಇಲ್ಲ, ನಾವಿಲ್ಲ. ನೀವು ಬರೀ ಫೈನಾನ್ಸ್ ಅಲ್ಲಿ ಮಾತ್ರ ಮಾಡ್ತೀರಿ? ತಗೊಳ್ತೀವಿ, ಕೊಡ್ತೀವಿ, ಅದು ಈಗ ತಗೊಳಲ್ಲ. ಏನೋ ಇದೆ ಅಲ್ಲ, ಸುಮ್ನೆ ಯಾಕೋ ಬಂಡವಾಳ ಹಾಕೊಂಡು ನಾವು ಓಡಾಡೋದು, ಯಾಕಂದ್ರೆ ಇದರಲ್ಲೇ ಸ್ವಲ್ಪ ಮೇಂಟೈನ್. ಈ ಕೊರೋನಾ ಕಾಲದಲ್ಲಿ ವ್ಯವಹಾರ ಇರ್ಲಿಲ್ವಲ್ಲ, ಅವಾಗ ಹೆಂಗೆ ನೀವು ಸಂಸಾರ? ನಂದು 280,000 ರೂಪಾಯಿ ಒಡವೆ ಇಟ್ಟಿದ್ದೀನಿ ಬ್ಯಾಂಕ್ ಅಲ್ಲಿ, ಅದು ಬಡ್ಡಿ ಕಟ್ಲಿಲ್ಲ. ಅದೇನೋ ಮನ್ನಾ ಮಾಡ್ತೀನಿ, ಇದು ಬಡ್ಡಿ ಮನ್ನಾ ಮಾಡಿದ, ಅವ್ರೇನು 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ ಅಷ್ಟೇ.

2.5 ಕೆಜಿ ಬೀಜ, ಕೊಟ್ಟಿಗೆ ಗೊಬ್ಬರ 12.5 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಬೇಕು. ಇದೇ ರೀತಿ ರಸಗೊಬ್ಬರಗಳು ಸಾರಜನಕ 100 ಕಿಲೋಗ್ರಾಂ, ರಂಜಕ 50 ಕಿಲೋಗ್ರಾಂ, ಪೊಟಾಷ್ 50 ಕಿಲೋಗ್ರಾಂನಷ್ಟು ಸಾಮಗ್ರಿಗಳು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುತ್ತೆ. ಇದೇ ರೀತಿ ಕೊತ್ತಂಬರಿ, ನಮಗೆಲ್ಲ ಪ್ರತಿದಿನ ನಾವು ಉಪಯೋಗಿಸ್ತೀವಿ ಇದನ್ನ, ಧನಿಯಾ ಅಂತ ಹೇಳ್ತೀವಲ್ಲ ಅದರ ಸೊಪ್ಪೆ ಕೊತ್ತಂಬರಿ. ಕೊತ್ತಂಬರಿ ತಳಿಗಳಂತಂದ್ರೆ DWD3, ಈ ತಳಿಯು ಸೊಪ್ಪು ಮತ್ತು ಕಾಳಿಗಾಗಿ ಉಪಯೋಗಿಸ್ತಾರೆ. ಮುಂಗಾರು ಹಾಗೂ ಹಿಂಗಾರಿನಲ್ಲಿ ಬೆಳೆಯುವಂತಹ ಒಂದು ತಳಿ ಇದು. ಹಿಂಗಾರಿನಲ್ಲಿ ಉತ್ತಮ ಗುಣಮಟ್ಟದ ಕಾಳುಗಳನ್ನು ಪಡಿಬಹುದು. ಹಾಗೆ ಈ ಕಾಳುಗಳು ಒಳ್ಳೆಯ ಗುಣಮಟ್ಟದ ಕಾಳುಗಳು, ಬಂಗಾರದ ಬಣ್ಣದಿಂದ ಕೂಡಿರುವಂತಹ ಕಾಳುಗಳು ಇದರಿಂದ ಪಡಿಬಹುದು. ಹಾಗೆ ಸೊಪ್ಪುಗಳನ್ನು ಕೂಡ ನಾವು 25-30 ದಿನಗಳಲ್ಲಿ ಸೊಪ್ಪನ್ನು ಕಟಾವು ಮಾಡಬಹುದು. ಇನ್ನೊಂದು ತಳಿ ಅಂತಂದ್ರೆ ಅರ್ಕ ಇಶಾ ಅಂತ, ಇದು ಹೆಚ್ಚು ಇಳುವರಿ ಕೊಡುವಂತಹ ಹಲವು ಬಾರಿ ಕೊಯ್ಲು ಮಾಡುವಂತಹ ತಳಿಯಾಗಿದೆ. 3 ಬಾರಿ ಕೊಯ್ಬಹುದು. ಇದೊಂದು ಸುಧಾರಿತ ತಳಿ. ಸಸ್ಯಗಳು ದಟ್ಟವಾಗಿ ಪೊದೆ ಆಕಾರದಲ್ಲಿ ಇರುತ್ತದೆ. ಗಿಡ ಹಾಕಿದ ನಂತರ 40 ದಿನದ ನಂತರ ಮೊದಲ ಕೊಯ್ಲಿಗೆ ಬರ್ತದೆ. ನಂತರ ಪ್ರತಿ 15 ದಿನಗಳಿಗೊಮ್ಮೆ ನಾವು ಕೊಯ್ಲಿ ಮಾಡಬಹುದು. ಪಾಲಕ್ ದೇಹ ಪೋಷಣೆಗೆ ಬೇಕಾದ ಎ ಮತ್ತು ಸಿ ಅನ್ನಾಂಗಗಳ ಮತ್ತು ಕೆಲವು ಖನಿಜ ಲವಣಾಂಶಗಳ ಸಂಪದ್ಭರಿತ ಮೂಲವಾಗಿದೆ. ಇದಕ್ಕೆ ಬೆಳೆಸುವಂತ ಕಾಲ ಸೆಪ್ಟೆಂಬರ್ ದಿಂದ ನವೆಂಬರ್ ತಿಂಗಳುಗಳು ಪ್ರಾರಂಭಿಸಲು ಸೂಕ್ತವಾದ ಕಾಲ. ಪಾಲಕ್ನಲ್ಲಿ ತಳಿಗಳು ಸುಮಾರು 1-3 ತಳಿಗಳಾಗಿ ನಾವು ನೋಡಬಹುದು. ಪೂಸಾ ಜ್ಯೋತಿ, ಇದು ದೊಡ್ಡ ಗಾತ್ರದ ದಪ್ಪವಾದ ಎಲೆ ರಸಭರಿತ ಎಲೆಗಳನ್ನು ಬಿಡುವಂತ ತಳಿ. ಇದು ಹೆಕ್ಟೇರಿಗೆ 49 ಟನ್ ಎಲೆ ಇಳುವರಿಯನ್ನು ಕೊಡುತ್ತದೆ. ಒಂದು ವರ್ಷಕ್ಕೆ 6-8 ಕಟಾವುಗಳನ್ನು ಮಾಡಬಹುದು. ಅದೇ ರೀತಿ ಆಲ್ ಗ್ರೀನ್ ಅಂತ ಇದೆ, ಇದು ಒಂದೇ ತರದ ಹಚ್ಚ ಹಸಿರಿನ ಮೃದು ಎಲೆಗಳನ್ನು ಕೊಡುವಂತ ತಳಿ. ಇದರ ಎಲೆಗಳನ್ನು 15-20 ದಿವಸಗಳ ಅಂತರದಲ್ಲಿ ಸುಮಾರು 6-7 ಬಾರಿ ಕಟಾವು ಮಾಡಬಹುದು. ಒಟ್ಟು ಪ್ರತಿ ಹೆಕ್ಟೇರಿಗೆ 125 ಟನ್ ಇಳುವರಿಯನ್ನು ಕೊಡಬಲ್ಲ ಅಂತ ತಳಿ ಇದು. ಅರ್ಕ ಅನುಪಮ, ಇದು ಕೂಡ ಮಧ್ಯಮ ಗಾತ್ರದ ಹಾಗೂ ದಪ್ಪ ಎಲೆಗಳನ್ನು ಕೊಡುವಂತ ಒಂದು ತಳಿ. ಇದು ಪ್ರತಿ ಹೆಕ್ಟೇರ್ಗೆ 40 ಟನ್ ಎಲೆ ಇಳುವರಿಯನ್ನು ಕೊಡಬಹುದು. ಒಂದು ವರ್ಷದಲ್ಲಿ 4 ಕಟಾವುಗಳಲ್ಲಿ 90 ದಿವಸದ ಅವಧಿಯಲ್ಲಿ ಕಟಾವನ್ನು ಮಾಡಬಹುದು. ಪಾಲಕ್ ಬೆಳೆಸುವಂತಹ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸಾಮಗ್ರಿಗಳು, ಬೇಸಾಯ ಸಾಮಗ್ರಿಗಳು ಏನ್ ಬೇಕು ಅಂತಂದ್ರೆ, ಬೀಜ 15-20 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ 20-25 ಟನ್, ರಸಗೊಬ್ಬರಗಳಾದ ಸಾರಜನಕ 150 ಕೆಜಿ, ರಂಜಕ 100 ಕೆಜಿ, ಪೊಟಾಷ್ 100 ಕೆಜಿಗಳಷ್ಟು ಸಾಮಗ್ರಿಗಳನ್ನು ನಾವು ಒದಗಿಸಬೇಕಾಗುತ್ತೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ. ಇದೇ ರೀತಿ ಲೆಟ್ಯೂಸ್ ಕೂಡ ಒಂದು ಒಳ್ಳೆಯ ಸೊಪ್ಪು ತರಕಾರಿಯಾಗಿ ನಾವು ಉಪಯೋಗಿಸಬಹುದು. ಇದು ಲೆಟ್ಯೂಸ್ ನಮ್ಮ ಈ ದಕ್ಷಿಣ ಪ್ರದೇಶಕ್ಕೆ ಸ್ವಲ್ಪ ಕಷ್ಟ ಇದನ್ನು ಬೆಳೆಸಲಿಕ್ಕೆ. ಇದು ಏನಿದ್ರು ಸ್ವಲ್ಪ ಶೀತ ಪ್ರದೇಶದಲ್ಲಿ ಬರುವಂತ ಒಂದು ಸೊಪ್ಪು ತರಕಾರಿ. ಉತ್ತರ ಭಾರತದಲ್ಲಿ ಪ್ರಚಲಿತದಲ್ಲಿರುವ ಅಂತ ಒಂದು ಒಳ್ಳೆಯ ಸೊಪ್ಪು ತರಕಾರಿ ಇದು. ಇದರ ತಳಿಗಳು ನೋಡೋಕೆ ಒಂಥರ, ನಾವು ಕ್ಯಾಬೇಜ್ ಅನ್ನ ಬಿಡಿಸ್ತೀವಲ್ಲ, ಎಲೆ ಬಿಡಿಸ್ತೀವಲ್ಲ, ಆ ತರ ಇರ್ತದೆ. ಬೇರೆ ಬೇರೆ ಕಲರ್ ಅಲ್ಲಿ ಇರ್ತದೆ ಇದು, ಆ ತರ ಇರ್ತದೆ ಇದು. ಇದನ್ನ ಈ ಫುಡ್ ಗಾರ್ನಿಶ್ ಅಂತ ಹೇಳ್ತೀವಲ್ಲ, ಪೀಸ್ ಪೀಸ್ ಮಾಡಿಬಿಟ್ಟು ತಟ್ಟೆ ಮೇಲ್ಗಡೆ ಆಹಾರ ಹಾಕಿರ್ತೀವಲ್ಲ, ಅದ್ರ ಮೇಲ್ಗಡೆ ಡೆಕೋರೇಟ್ ಮಾಡ್ಲಿಕ್ಕೆ, ಅಲಂಕಾರ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಇದರ ತಳಿಗಳು ಅಂತಂದ್ರೆ ಗಡ್ಡೆ ಲೆಟ್ಯೂಸ್ ಅಂತ ಒಂದು ಗ್ರೂಪ್ ಇದು. ಆ ಗಡ್ಡೆ ಲೆಟ್ಯೂಸ್ ಅಲ್ಲಿ ಗ್ರೇಟ್ ಲೇಕ್ ಅಂತ ಒಂದು ತಳಿ ಇದೆ. ಇದರ ಸಸಿಗಳು ಹಸಿರಾಗಿದ್ದು ಗಡ್ಡೆಗಳು ದಪ್ಪವಾಗಿ ಎಲೆಗಳನ್ನು ಹೊಂದಿರುತ್ತದೆ. ಇದು ಸುಮಾರು 85-95 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ಹಾಗೆ ಇದರಾಗೆ ಎಲೆ ಲೆಟ್ಯೂಸ್ ಅಂತ ಒಂದು ವಿಭಾಗ ಇದರಲ್ಲಿ. ಈ ಎಲೆ ಲೆಟ್ಯೂಸ್ ಅಲ್ಲಿ ಚೈನೀಸ್ ಯೆಲ್ಲೋ ಮತ್ತು ಸ್ನೋ ಬೋಲ್ಟ್ ಅಂತ ಒಂದು ತಳಿ. ಈ ತಳಿಯಲ್ಲಿ ಗಟ್ಟಿಯಾದ ಗೆಡ್ಡೆಗಳು ಬರುವುದಿಲ್ಲ, ಅದರ ಎಲೆಗಳು ದಪ್ಪವಾಗಿ ಬಿಡಿ ಬಿಡಿಯಾಗಿರ್ತದೆ. ಅದೇ ರೀತಿ ನುಗ್ಗೆ ಕೂಡ, ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ನುಗ್ಗೆಯೂ ಒಂದು ಅಂಶ ಇರ್ತದೆ. ನುಗ್ಗೆ ಬರೇ ಕಾಯಿಗಾಗಿ ನಾವು ಉಪಯೋಗಿಸೋದಿಲ್ಲ, ಇದರಲ್ಲಿ ಹೂವು ಮತ್ತೆ ಸೊಪ್ಪಿಗಾಗಿನೂ ನಾವು ಉಪಯೋಗಿಸ್ತೀವಿ. ಈ ನುಗ್ಗೆ ಸೊಪ್ಪಿನಲ್ಲಿ ನಮಗೆ ಹೇರಳವಾಗಿ ಸಿ ಅನ್ನಾಂಗ, ಕ್ಯಾರೋಟಿನ್ ಮತ್ತೆ ಕಬ್ಬಿಣ, ರಂಜಕ ಮತ್ತೆ ಸುಣ್ಣದ ಅಂಶಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರ್ತದೆ. ನುಗ್ಗೆಕಾಯಿ ಈ ಕಾಯಿ ಇರ್ತಲ್ಲ, ಅದರಲ್ಲಿ ರಂಜಕ ಮತ್ತೆ ಕ್ಯಾರೋಟಿನ್ ಅಂಶ ಜಾಸ್ತಿ ಇರ್ತದೆ. ಈ ನುಗ್ಗೆಯನ್ನ ಸಾಮಾನ್ಯವಾಗಿ ನಾವು ವರ್ಷದ ಎಲ್ಲಾ ಕಾಲದಲ್ಲೂ ನಾವು ಬೆಳೆಸಬಹುದು, ಆದರೆ ಇದನ್ನ ಸೂಕ್ತವಾಗಿ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ಪಡಿಬಹುದು. ನುಗ್ಗೆಯಲ್ಲಿ ಸುಮಾರು ತಳಿಗಳಿದಾವೆ, ಅದರಲ್ಲಿ ಮುಖ್ಯವಾದವು ಜಾಫ್ನಾ ಅಂತ ಒಂದು ಇದೆ. ಅದರಲ್ಲಿ ಕೂಡ ಇದು ಒಳ್ಳೆಯ ಇಳುವರಿ ಕೊಡುವಂತಹ ತಳಿ, ಅಂದ್ರೆ ಇದರಲ್ಲಿ ಕಾಯಿನೂ ಒಳ್ಳೆ ಇಳುವರಿ ಕೊಡ್ತದೆ, ನಾವು ಸೊಪ್ಪಿಗಾಗಿನೂ ಉಪಯೋಗಿಸಬಹುದು ಈ ತಳಿಯನ್ನ. ಇದೇ ರೀತಿ GKVK 1, GKVK 2, GKVK 3, ಇದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅವರಿಂದ ಬಿಡುಗಡೆಯಾಗಿರುವಂತಹ ತಳಿಗಳು. ಈ ಮೂರು ತಳಿಗಳು ಕೂಡ ಒಳ್ಳೆಯ ಕಾಯಿ ಇಳುವರಿಯನ್ನು ಕೊಡ್ತದೆ ಮತ್ತೆ ಅದರಿಂದ ಸೊಪ್ಪು ಇಳುವರಿಯನ್ನು ನಾವು ಪಡಿಬಹುದು. ಧನರಾಜ್ ಅಂತ ಇದು ಒಂದು ಗಿಡ್ಡ ತಳಿ, ಇದರಿಂದನೂ ಕೂಡ ಒಳ್ಳೆಯ ಕಾಯಿಗಳನ್ನು ತೆಗಿಬಹುದು ಹಾಗೂ ಒಳ್ಳೆಯ ಎಲೆಗಳನ್ನು ನಾವು ಕಟಾವು ಮಾಡಬಹುದು. ಇದೇ ರೀತಿ PKM 1, ಭಾಗ್ಯ ಸಹ ಒಳ್ಳೆಯ ಇಳುವರಿಯನ್ನು ಕೊಡುವಂತಹ ನುಗ್ಗೆಯ ತಳಿಗಳು. ಸೊಪ್ಪು ತರಕಾರಿಗಳಲ್ಲಿ ಸಾಮಾನ್ಯವಾಗಿ ನಾವು ಸಸ್ಯ ಸಂರಕ್ಷಣೆಯನ್ನು ಮಾಡೋದಿಲ್ಲ, ಯಾಕೆಂತಂದ್ರೆ ಇದು ಅತಿ ಬೇಗದಲ್ಲಿ ಕಟಾವು ಮಾಡುವಂತಹ ಸೊಪ್ಪು ತರಕಾರಿಗಳು. ಎಲ್ಲ ಸೊಪ್ಪು ತರಕಾರಿಗಳು ಒಂದು 15-20 ದಿನ ಅಥವಾ ಹೆಚ್ಚು ಅಂತಂದ್ರೆ 30-40 ದಿನ ಮಾತ್ರ ಕಟಾವು ಮಾಡಲಿಕ್ಕೆ ಇರೋದು. ಹಾಗೆಯೇ ನಾವು ಸೊಪ್ಪು ತರಕಾರಿಗಳನ್ನ ಎಳೆಯ ತರಕಾರಿಗಳಿದ್ದಾಗ ಅದನ್ನ ನಾವು ಉಪಯೋಗಿಸ್ತೀವಿ. ಆ ಎಳೆಯ ಒಂದು ಹಂತದಲ್ಲಿ ಹೆಚ್ಚಿನ ಕೀಟಗಳು ಮತ್ತೆ ರೋಗಗಳ ಬಾಧೆ ಬರೋದಿಲ್ಲ. ಆದರೂ ಸಹ ಕೆಲವು ಕೀಟಗಳು ಬರ್ತವೆ. ಅವು ಹೇನು ಕೀಟ ಒಂದು ಬರ್ತದೆ, ಎಲೆ ತಿನ್ನುವ ಹುಳು ಕೂಡ ಬರ್ತದೆ. ಹೇನುಗಳು ಸಸ್ಯದ ಎಲ್ಲಾ ಭಾಗಗಳಿಂದ ರಸ ಹೀರ್ತವೆ, ಗಿಡದ ಬೆಳವಣಿಗೆ ತುಂಬಾ ಕುಂಠಿತವಾಗ್ತದೆ. ಹಾಗೆ ಕೂಡ ಎಲೆ ತಿನ್ನುವ ಹುಳು ಮರಿ ಹುಳುಗಳು ಎಲೆಗಳ ಮೇಲೆ ರಂಧ್ರ ಮಾಡಿ ಅಥವಾ ಪೂರ್ತಿ ಎಲೆಗಳನ್ನ ತಿಂದ್ಬಿಡ್ತದೆ. ಈ ಎರಡು ಕೀಟಗಳನ್ನ ನಾವು ತಡಿಬೇಕು ಅಂತಂದ್ರೆ ಕೀಟಗಳ ಬಾಧೆ ಕಂಡು ಬಂದಾಗ 2 ಮಿಲಿಲೀಟರ್ ಮೆಲಾಥಿಯಾನ್ ಅಥವಾ 4 ಗ್ರಾಂ ಕಾರ್ಬರಿಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗತ್ತೆ. ನಾವು ಇಲ್ಲಿ ಈ ಒಂದು ಕೀಟ ಬಾಧೆಯನ್ನು ತಡಿಬೇಕಾದ್ರೆ ಸಿಂಪರಣೆ ಮಾಡಬೇಕಾದ್ರೆ ಒಂದು ಮುಖ್ಯ ಅಂಶವನ್ನು ಗಮನದಲ್ಲಿಟ್ಕೋಬೇಕು. ನಾವು ಈ ಸೊಪ್ಪು ತರಕಾರಿಯನ್ನು ನಾವು ತೆಗಿತೀವಲ್ಲ, ಒಂದು 15 ದಿನದ ಮುಂಚಿತವಾಗಿ ಯಾವುದೇ ಔಷಧಿಗಳನ್ನು ಸಿಂಪರಣೆ ಮಾಡಬೇಕು. ಆ ಸಿಂಪರಣೆ ಮಾಡಿದ ನಂತರ 15 ದಿನಗಳ ನಂತರ ನಾವು ಸೊಪ್ಪು ತರಕಾರಿಗಳನ್ನು ಕಟಾವು ಮಾಡಬೇಕಾಗತ್ತೆ. ಹಾಗೆ ಇದರಾಗಿ ರೋಗಗಳು, ಎಲೆ ಚುಕ್ಕೆ ರೋಗ, ಬೂದಿ ತುಪ್ಪಟ ರೋಗ ಅಂತ ಎರಡು ರೋಗಗಳು ಸಾಮಾನ್ಯವಾಗಿ ಕಂಡು ಬರ್ತದೆ. ಈ ಎಲೆ ಚುಕ್ಕೆ ಬರುವಂತಹ ರೋಗಗಳು ಎಲೆಯ ಮೇಲೆ ಮೊದಲಿಗೆ ವೃತ್ತಾಕಾರದಲ್ಲಿ ಒಂದು ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ತವೆ. ಅದನಂತರ ಚುಕ್ಕೆಗಳು ಒಂದಕ್ಕೊಂದು ಸೇರಿ ದೊಡ್ಡ ಚುಕ್ಕೆಗಳಾಗಿ ರಂಧ್ರಗಳಾಗಿ ಆ ಪೂರ್ತಿ ಎಲೆನೆ ಒಣಗೋಗುವಂತ ಸಾಧ್ಯತೆನೂ ಇರ್ತದೆ. ಈ ಬೂಜು ತುಪ್ಪಟ ರೋಗ, ಈ ರೋಗ ಬರುವಂತ ಎಲೆಗಳು ಮೇಲ್ಭಾಗದಲ್ಲಿ ಹಳದಿ ಕಲೆಗಳು ಕಾಣಿಸಿಕೊಳ್ತವೆ, ಕೆಳಭಾಗ ಒದ್ದೆಯಾಗಿ ಬೂಜು ತುಪ್ಪಟದ ಬೆಳವಣಿಗೆಯಿಂದ ಆವೃತವಾಗಿರ್ತದೆ. ಅಂತಹ ರೋಗ ಬಂದ ಗಿಡಗಳಿಗೆ ರೋಗಗಳ ಬಾಧೆ ಕಂಡು ಬಂದಾಗ ಬೆಳಗ್ಗೆ 2 ಗ್ರಾಂ ಮ್ಯಾಂಕೋಸೆಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗುತ್ತೆ. ಈ ರೀತಿ ನಾವು ನಿರ್ವಹಣೆ ಮಾಡಿದರೆ ಸೊಪ್ಪು ತರಕಾರಿಗಳಿಂದ ಒಳ್ಳೆಯ ಇಳುವರಿಯನ್ನು ಪಡೆದು ಒಳ್ಳೆ ಲಾಭವನ್ನು ಗಳಿಸಬಹುದು. ಈ ಸೊಪ್ಪು ತರಕಾರಿಗಳನ್ನು ನಾವು ಉಪಯೋಗಿಸಬೇಕಾದ್ರೆ ಕೆಲವು ಮುಖ್ಯ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಪೋಷಕಾಂಶಗಳು ಸೊಪ್ಪುಗಳಲ್ಲಿ ಹೆಚ್ಚಾಗಿದ್ರೂ ನಾವು ಅಡಿಗೆ ಮಾಡುವ ವಿಧಾನದಿಂದ ಮತ್ತು ಇತರ ಕಾರಣಗಳಿಂದ ಹಲವು ವೇಳೆ ಪೋಷಕಾಂಶಗಳು ದಕ್ಕದೆ ನಷ್ಟವಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದ್ದರಿಂದ ಆ ಪೋಷಕಾಂಶಗಳ ಸಂರಕ್ಷಣೆಗೆ ಈಗ ಹೇಳುವಂತ ಕೆಲವು ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ತರಕಾರಿಗಳನ್ನು ಖರೀದಿಸುವಾಗ ಆದಷ್ಟು ತಾಜಾ ಇರುವ ತರಕಾರಿಗಳನ್ನೇ ಕೊಂಡುಕೊಳ್ಬೇಕು, ಏಕೆಂದರೆ ಒಣಗಿದ ಅಥವಾ ಬಾಡಿದ ಸೊಪ್ಪು ತರಕಾರಿಗಳಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತದೆ. ತರಕಾರಿಗಳನ್ನು ಆದಷ್ಟು ಬೆಳಗಿನ ಸಮಯದಲ್ಲಿ ಖರೀದಿಸಬೇಕು. ಸೊಪ್ಪು ತರಕಾರಿಗಳನ್ನು ಒಂದು ದಿನದ ಮಟ್ಟಿಗೆ ಶೇಖರಿಸಬೇಕಾದರೆ ಅವುಗಳನ್ನು ನೀರಿನಲ್ಲಿ ಅದ್ದಿ ಹಿಂಡಿದ ಬಟ್ಟೆಯೊಳಗೆ ಅಥವಾ ಬಾಳೆ ಎಲೆಯೊಳಗೆ ಇರಿಸಿ ತಂಪಾದ ಹಾಗೂ ಕತ್ತಲಿರುವ ಧೂಳು ಮತ್ತು ಕ್ರಿಮಿ ರಹಿತ ಪ್ರದೇಶಗಳಲ್ಲಿ ಇಡಬೇಕಾಗುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ಸೊಪ್ಪು ತರಕಾರಿಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸುವುದು ಒಳ್ಳೆಯದಲ್ಲ. ಇದರಿಂದ ಮತ್ತೆ ಸೊಪ್ಪನ್ನು ನೀರಿನಲ್ಲಿ ನೆನೆಸಿದರೆ ಇದರಲ್ಲಿರುವ ಜೀವಸತ್ವಗಳಾದ ಸಿ, ಬಿ ಮತ್ತು ಕೆಲವು ಖನಿಜಾಂಶಗಳು ಹಾಳಾಗ್ತದೆ. ಆದ್ದರಿಂದ ಸೊಪ್ಪು ತರಕಾರಿಗಳನ್ನು ಕತ್ತರಿಸುವುದಕ್ಕೆ ಮುಂಚೆ ಚೆನ್ನಾಗಿ ನೀರಿನಿಂದ ತೊಳೆದು ಸ್ವಚ್ಛಗೊಳಿಸಬೇಕು. ನಂತರ ಸೊಪ್ಪನ್ನು ಬೇಯಿಸುವಾಗ ಸ್ವಲ್ಪವೇ ನೀರನ್ನು ಹಾಕಬಹುದು ಅಥವಾ ತೊಳೆಯುವಾಗ ಸೊಪ್ಪಿಗೆ ಸೇರಿಕೊಂಡ ನೀರೇ ಸಾಕು. ಬೇಯಿಸಿದ ನಂತರ ಸೊಪ್ಪು ಬೆಂದ ನೀರನ್ನು ಚೆಲ್ಲದೆ ಉಪಯೋಗಿಸುವುದು ಅತಿ ಉತ್ತಮ. ಸೊಪ್ಪನ್ನು ಆವಿಯಿಂದ ಬೇಯಿಸುವುದು ಬಹಳ ಒಳ್ಳೆಯದು. ಹಾಗೆ ಬೇಯಿಸಿದರೆ ಮುಚ್ಚಳವಿರುವ ಪಾತ್ರೆಯಲ್ಲಿಟ್ಟು ಬೇಯಿಸಬೇಕು ಮತ್ತು ಹೆಚ್ಚಾಗಿ ತಿರುಗಿಸಬಾರದು. ಇದರಿಂದ ಸೊಪ್ಪಿನ ಪೌಷ್ಟಿಕ ಮೌಲ್ಯವು ಕಡಿಮೆ ಆಗ್ತದೆ, ಜೊತೆಗೆ ಹೆಚ್ಚು ಮಸಾಲೆ ಸೇರಿಸುವುದು ಒಳ್ಳೆಯದಲ್ಲ. ಸೊಪ್ಪು ತರಕಾರಿಯಿಂದ ತಯಾರಿಸಿದ ಪಲ್ಯ ಅಥವಾ ಸಾಂಬಾರವನ್ನು ಆದಷ್ಟು ಬೇಗ ಉಪಯೋಗಿಸಬೇಕು. ಬಹಳ ಹೊತ್ತು ಶೇಖರಿಸಿಕೊಂಡು ಅದನ್ನು ತಿನ್ನುವುದು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ನಮ್ಮ ಅಡಿಗೆ ಮನೆಯಲ್ಲಿ ಹೆಂಗಸರು ಏನ್ ಮಾಡ್ತಾರೆ, ಇವತ್ತು ಮಾಡಿದ ಸೊಪ್ಪು ಒಂದು ವಾರದವರೆಗೂ ಇಟ್ಕೋಬಿಟ್ಟು ಪ್ರತಿದಿನ ಅದನ್ನೇ ತಿಂತಾ ಇರ್ತಾರೆ. ಈ ಒಂದು ವಿಧಾನ ಒಳ್ಳೆಯದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಸೊಪ್ಪು ತರಕಾರಿ ಬೇಸಾಯ ಈ ಕುರಿತು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾ ತಿಪ್ಪೇಶ್ ಅವರಿಂದ ಮಾಹಿತಿ ಕೇಳಿದ್ರಿ. ಇಲ್ಲಿಗೆ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ರೈತ ಬಾಂಧವರೇ, ಮತ್ತೆ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.